ಬಾರಮ್ಮ ಇಲ್ಲಿ ಬಾರಮ್ಮ ಗೌರಮ್ಮ ಗಣಪ ಎಲ್ಲಮ್ಮ ಮೊಗವನ್ನು ತೋರದೆ ನಾಚು ತೋಡುವೆ ಏಕಮ್ಮ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ ಜೋ ಜೋ ಜೋ ಬಾರಮ್ಮ ಇಲ್ಲಿ ಬಾರಮ್ಮ ಗೌರಮ್ಮ ಗಣಪ ಎಲ್ಲಮ್ಮ ಸ್ನೇಹಕ್ಕೆ ಒಲವಿನ ಕಾಣಿಕೆ ಅವಸರದಿಂದ ತಂದೆಯ ನೀ ತಂದೆಯ ಮಡಿಲಿನ ಮಗುವಿನ ನಗುವಿನ ಅಳುವಿನ ದನಿಯನ್ನು ಕೇಳೋ ಬಯಕೆಯ ಆ ಬಯಕೆಯ ನನ್ನ ನಲ್ಲೇ ಹಿಂದೆ ಇಲ್ಲೇ ಪೂರೈಸು ಬೇಗ ಆಸೆ ಪೂರೈಸು ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ ಜೋ ಜೋ ಅಳಲಾಯಿ ಬಾರಮ್ಮ ಇಲ್ಲಿ ಬಾರಮ್ಮ ಗೌರಮ್ಮ ಗಣಪ ಎಲ್ಲಮ್ಮ ಮಗವನ್ನು ತೋರದೆ ನಾಚು ತೋಡುವೆ ಏಕಮ್ಮ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ ಜೋ ಜೋ ಜೋ ಇಳಿದು ಹತ್ತದೆ ನೀ ಹತ್ತದೆ ಅಪ್ಪನ ನೋಡದೆ ಮರೆಯಲ್ಲಿ ಕುಳಿತಿಹ ಕಂದನ ಹೀಗೆ ಕುಣಿಸದೆ ನೀ ಕುಣಿಸದೆ ನಡು ಮಂಚ ಬಂದು ಕೊಂಚ ನೀ ಕೂಡು ಪ್ರೀತಿಯಿಂದ ಮಾತಾಡು ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಜೋ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ ಜೋ ಜೋ ಜೋ ಅಮ್ಮ ನೀನು ಅಪ್ಪ ನಾನು ಜೊತೆಯಲ್ಲಿ ಹಾಡುವ ಜೋ ಜೋ ಜೋ ಜೋ